ನೀರುತ್ತೆ. ಈ ಕಚ್ಚಾ ವಸ್ತುಗಳೆಲ್ಲ ಯಾರು ಪೂರೈಕೆ ಮಾಡ್ತಾರೆ ಪ್ರಕಾಶ್ ಕುಮಾರ್ ಅವರೇ? ಸಾಕಷ್ಟು ಕಚ್ಚಾ ವಸ್ತುಗಳು ಬೇಕಾಗ್ತವೆ ಇದನ್ನೆಲ್ಲ ತಯಾರು ಮಾಡಬೇಕು ಅಂತಂದರೆ. ತರಬೇತಿಯ ಅವಧಿಯಲ್ಲಿ ಯಾವುದೇ ತರಬೇತಿಗೆ ಯಾವುದೇ ರೀತಿಯ ಕಚ್ಚಾ ವಸ್ತುಗಳನ್ನ ಸಂಪೂರ್ಣವಾಗಿ ಸಂಸ್ಥೆ ಉಚಿತವಾಗಿ ಒದಗಿಸುತ್ತದೆ. ಅದೊಂದು ಬಹಳ ಮುಖ್ಯ, ಅದೇ ಬಹಳ ಮುಖ್ಯ. ಹಾಂ ಹಾಂ ಹಾಂ. ಎರಡನೇದಾಗಿ ತಾವು ಟೈಲರಿಂಗ್ ಅಂತ ಹೇಳಿದ್ರಿ, ಇದೇನು ಮಹಿಳೆಯರಿಗೇನೆ ಮೀಸಲಾಗಿರುವಂಥದ್ದ ಸರ್, ಇದು ಹೆಸರು ಮಹಿಳೆಯರ ಟೈಲರಿಂಗ್. ನಮ್ಮಲ್ಲಿ ನಡೆಯುವಂಥ ಯಾವುದೇ ತರಬೇತಿಗೆ ಮಹಿಳೆಯರು ಮಾತ್ರ ಬರಬೇಕು, ಪುರುಷರ ಮಾತ್ರ ಬರಬೇಕು, ಆ ಥರ ಏನೂ ಭೇದ ಇಲ್ಲ, ಭೇದ ಇಲ್ಲ, ನಿಯಮ ಇಲ್ಲ. ಲಿಂಗ ಭೇದ ಇಲ್ಲ. ಯಾವುದೇ ಒಂದು ತರಬೇತಿಗೆ ಮಹಿಳೆಯರು ಪುರುಷರು ಯಾರು ಬೇಕಾದರೂ ಬರಬಹುದು. ಈಗ 31 ದಿನ ಟೈಲರಿಂಗ್ ತರಬೇತಿ ಕೊಡ್ತೀರ, ಬಹಳ ದೀರ್ಘವಾದ ಒಂದು ತರಬೇತಿನೇ ಆಯಿತು. ಏನೇನು ಕಲಿಸ್ಕೊಡ್ತೀರ ಈ ಟೈಲರಿಂಗ್ ತರಬೇತಿಯಲ್ಲಿ? ಸರ್, ಈ 30 ದಿನಗಳ ಟೈಲರಿಂಗ್ ತರಬೇತಿನಲ್ಲಿ 25ಕ್ಕೂ ಹೆಚ್ಚು ರೀತಿಯ ಉಡುಪುಗಳನ್ನು ತಯಾರಿಸುವುದನ್ನು ಹೇಳಿಕೊಡ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಬ್ಲೌಸು, ಪೆಟಿಕೋಟು, ಡ್ರೆಸ್ಸು, ಚೂಡಿದಾರು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಟಮ್ಸು, ಉದಾಹರಣೆಗೆ ಅಂಬ್ರೆಲಾ ಡ್ರೆಸ್ ಅಂತ ಹೇಳಿ ಬರುತ್ತೆ, ಲೆಹೆಂಗಾ ಅಂತ ಬರುತ್ತೆ, ನೈಟಿ ಬರುತ್ತೆ, ಯೂನಿಫಾರ್ಮ್ ಬರುತ್ತೆ, ಲಂಗ ಬ್ಲೌಸ್ ಬರುತ್ತೆ. ಈ ಥರ 30 ದಿನಗಳ ಕಾಲ ಅವರಿಗೆ, ಯಾರಿಗೆ ಟೈಲರಿಂಗ್ನ ಅರಿವೇ ಇರುವುದಿರಲೋ ಅವರಿಗೂ ಕೂಡ ಅವರು ತರಬೇತಿ ಮುಗಿಸಿ ಹೋಗುವಾಗ ಟೈಲರಿಂಗ್ ಕಲಿಸಿ ಕಳಿಸ್ತೀವಿ ಸರ್. ಅಂದರೆ ಹೇಳೋದು ನೋಡ್ಬಿಟ್ರೆ ಇವೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟ ಉಡುಪುಗಳಿದೆ. ಆ ಹೆಸರೇ ಸೂಚಿಸುವಂತೆ ಮಹಿಳೆಯರ ಟೈಲರಿಂಗ್, ಮಹಿಳೆಯರ ಉಡುಪುಗಳ ಟೈಲರಿಂಗ್, ಮಹಿಳೆಯರ ಉಡುಪುಗಳ ತಯಾರಿಕೆ. ಆದರೆ ಪುರುಷರು ಕೂಡ ಇದನ್ನು ಕಲಿಬಹುದು. ಕಲಿಬಹುದು. ಹಾಂ ಹಾಂ ಹಾಂ. ಯಾಕೆಂದ್ರೆ ಈ ಪುರುಷರ ಉಡುಪುಗಳನ್ನು ತಯಾರು ಮಾಡೋದ್ರ ಬಗ್ಗೆ ಏನಾದರೂ ತರಬೇತಿ ಇಲ್ವಾ ಇಲ್ಲಿ ಸರ್? ನಮ್ಮಲ್ಲಿ ಪುರುಷರ ಟೈಲರಿಂಗ್ ತರಬೇತಿ ಕೂಡ ಉಂಟು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ತರಬೇತಿ ಮಾಡಬೇಕಂದ್ರೆ ಕನಿಷ್ಠ 25 ಜನರ ಬ್ಯಾಚ್ ಆಗಲೇಬೇಕು, ಆಗಲೇಬೇಕಾಗತ್ತೆ. ಪುರುಷರ ಟೈಲರಿಂಗ್ ಅಂತ ನಾವೇನಾದರೂ ತರಬೇತಿ ಮಾಡಬೇಕಂದ್ರೆ 25 ಜನನ್ನ ನಾವು ಒಟ್ಟುಗೂಡಿಸೋದು ಕಷ್ಟ ಆಗೋದ್ರಿಂದ ಜಾಸ್ತಿ ನಾವು ಮಹಿಳೆಯರ ಟೈಲರಿಂಗ್ಗೆ ಒತ್ತು ಕೊಟ್ಟು ತರಬೇತಿನ ನಡೆಸ್ತೀವಿ. ಅಂದರೆ ಅಷ್ಟೆಲ್ಲ ಟೈಲರಿಂಗ್ ಮಿಷಿನ್ಸ್ ಇದಾವೆ ನಿಮ್ಮಲ್ಲಿ? ನಮ್ಮಲ್ಲಿ ಇದಾವೆ ಸರ್. ಇನ್ನು 3ನೇ ತರಬೇತಿ ತಾವು ಮುಖ್ಯವಾದ ಹೇಳಿದ್ದು ಅಂದರೆ ಈ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಅಂತ 35 ದಿನದ್ದು, ಇಲ್ಲಿ ಏನೇನು ಕಲಿಸ್ಕೊಡ್ತೀರ ಸರ್? ಇವಾಗ ಬ್ಯೂಟಿ ಪಾರ್ಲರ್ ತುಂಬ ಬೇಡಿಕೆಯಲ್ಲಿರುವ ಒಂದು ತರಬೇತಿ. ಈ ತರಬೇತಿಯಲ್ಲಿ ಐಬ್ರೋ ಆಗ್ಬೋದು, ಹೇರ್ ಸ್ಟ್ರೈಟನಿಂಗ್ ಆಗ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗ್ಬೋದು, ವ್ಯಾಕ್ಸಿಂಗು, ಟ್ಯಾನಿಂಗು, ಡಿ ಟ್ಯಾನಿಂಗು, ಮಸಾಜ್ ಮಾಡುವಂಥದ್ದು, ಸ್ಪಾ ಮಾಡುವಂಥದ್ದು, ಮೇಕಪ್ ಮಾಡುವಂಥದ್ದು, ಫೇಷಿಯಲ್ಲು, ಹೀಗೆ ಇನ್ನೂ ಹಲವಾರು ರೀತಿಯ ಬ್ಯೂಟಿ ಕಲೆಗಳನ್ನು ಶಿಬಿರಾರ್ಥಿಗಳಿಗೆ ಕಲಿಸಿಕೊಡೋದಾಗುತ್ತೆ ಸರ್. ಆಮೇಲೆ ತಾವು ತಿಳಿಸಿದ್ದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ 38 ದಿನದ ತರಬೇತಿ, ಇದರಲ್ಲಿ ಏನೇನು ಕಲಿಸ್ಕೊಡ್ತೀರಾ ಸರ್? ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ತರಬೇತಿಯಲ್ಲಿ ಮೊದಲಿಗೆ ಶಿಬಿರಾರ್ಥಿಗಳಿಗೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ್, ಪೇಂಟ್ ಮಾಡುವಂಥದ್ದು, ಅದರ ನಂತರ ಟ್ಯಾಲಿ ಅಕೌಂಟಿಂಗ್, ಅದರಲ್ಲಿ GST, ಅಕೌಂಟ್ಸ್ ಹೇಗೆ ಮಾಡುವುದು, ಸ್ಯಾಲ್ರಿ ಸ್ಲಿಪ್ ಹೇಗೆ ತಯಾರು ಮಾಡುವಂಥದ್ದು, ಮತ್ತು ಇಮೇಲ್ ಹೇಗೆ ಕಳಿಸುವಂಥದ್ದು, ಅಪ್ಲೋಡಿಂಗು, ಡೌನ್ಲೋಡಿಂಗು, ಇಂಟರ್ನೆಟ್ಟು, ಈ ಥರ ಹಲವಾರು ವಿಚಾರಗಳನ್ನು ಈ 38 ದಿನಗಳಲ್ಲಿ ಕಲಿಸ್ಕೊಡ್ತಾರೆ ಸರ್. ಇನ್ನೊಂದು ತಾವು ತಿಳಿಸಿದ್ದು ಕಂಪ್ಯೂಟರ್ DTP ಯಂತ್ರ, ಅಂದರೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ, 45 ದಿನದ್ದು, ಇದರಲ್ಲಿ ಏನೇನು ಕಲಿಸ್ಕೊಡ್ತೀರ? ಈ 45 ದಿನಗಳಲ್ಲಿ ಕಂಪ್ಯೂಟರ್ DTPಯಲ್ಲಿ ಬ್ಯಾನರ್ಸು, ಪಾಂಪ್ಲೆಂಟ್ಸು, ವೆಡ್ಡಿಂಗ್ ಕಾರ್ಡ್ಸು, ವಿಸಿಟಿಂಗ್ ಕಾರ್ಡ್ಸು, ಇದರಲ್ಲಿ ಆಫ್ಸೆಟ್ ಪ್ರಿಂಟರ್ ಅಂತ ಬರುತ್ತೆ, ಡಿಜಿಟಲ್ ಪ್ರಿಂಟಿಂಗ್ ಅಂತ ಬರುತ್ತೆ, ಕೊರಿಡ್ರಲ್ ಅಂತ ಬರುತ್ತೆ, ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಬರುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ, ಇದಲ್ಲದೇ ಬೇಸಿಕ್ಸ್ ಕಂಪ್ಯೂಟರ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ಇಮೇಲ್ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈ 45 ದಿನಗಳಲ್ಲಿ ಸುದೀರ್ಘವಾಗಿ ಕಲಿಸಿಕೊಡಲಾಗುತ್ತದೆ. ಇನ್ನು ಮೊಬೈಲ್ ರಿಪೇರಿ ಬಗ್ಗೆನೂ 30 ದಿನದ ತರಬೇತಿ ನಿಮ್ಮಲ್ಲಿದ್ದೇ ಇದೆ? ಹೌದು ಸರ್, ಇದೆ. ಪ್ರಕಾಶ್ ಕುಮಾರ್ ಅವರೇ, ಈ ತರಬೇತಿ ಪಡೆಯಲಿಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತೀರಿ? ಸರ್, ಈ ತರಬೇತಿ ಪಡೆಯಲು ನಾನು ಈಗಾಗಲೇ ಹೇಳಿದಾಗೆ 18 ರಿಂದ 50 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸ್ಬೋದು. ಅಂದರೆ ಇಡೀ ರಾಜ್ಯದಾದ್ಯಂತ ಯಾರು ಬೇಕಾದ್ರೂ ಸಲ್ಲಿಸ್ಬೋದು? ಇದು ಕೊಡಗಿನ ಸಂಸ್ಥೆಯಾದರೂ ಕೂಡ ಸರ್ಕಾರ ಇಡೀ ರಾಜ್ಯದ ಯುವಕ ಯುವತಿಯರಿಗೆ ಒಂದು ಅವಕಾಶ, ಯಾರು ಬೇಕಾದರೂ ಅರ್ಜಿ ಸಲ್ಲಿಸ್ಬೋದು. ಈಗ ದೂರದವರು ಏನಾದರೂ ಬಂದರೆ ನಿಮ್ಮ ತರಬೇತಿ ಕೇಂದ್ರದಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಸರ್, ನಮ್ಮಲ್ಲಿ ಬೆಳಗ್ಗೆ 9:30 ಸಂಜೆ 5:30 ತರಗತಿಗಳಿರ್ತವೆ. ಅವರು ದೂರದವರಾಗಲಿ ಹತ್ತಿರದವರಾಗಲಿ ಅವರ ಅನುಕೂಲಕ್ಕೆ ತಕ್ಕಂತೆ, ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ನನಗೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಕಷ್ಟ, ಹಾಲ್ಟ್ ಆಗ್ತೀನಿ ಅಂದರೆ ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ ನಮ್ಮಲ್ಲಿ ವಸತಿ ಗೃಹಗಳು ಇದಾವೆ. ಎಲ್ಲ ಥರದ ವ್ಯವಸ್ಥೆಗಳು ನಮ್ಮಲ್ಲಿ ಇದಾವೆ ಸರ್. ಊಟದ ವ್ಯವಸ್ಥೆನೇ ಇದೆಯಾ ಸರ್? ನಮ್ಮಲ್ಲಿ ಬೆಳಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಟೀ, ಕಾಫಿ, ತಿಂಡಿ, ಸ್ನ್ಯಾಕ್ಸು, ಎಲ್ಲ ಥರದ ವ್ಯವಸ್ಥೆಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಇದಕ್ಕೆ ಶುಲ್ಕ ಏನಾದರೂ ಕಟ್ಟಬೇಕಾಗತ್ತಾ ಪ್ರಕಾಶ್ ಕುಮಾರ್ ಅವರೇ, ತರಬೇತಿ ಪಡೆಯೋದಕ್ಕೆ? ಸರ್, ನಮ್ಮಲ್ಲಿ ತರಬೇತಿಗೆ ಬರುವಂಥ ಶಿಬಿರಾರ್ಥಿಗಳು ಯಾವುದೇ ರೀತಿಯ ಶುಲ್ಕವನ್ನು ನಮ್ಮ ಸಂಸ್ಥೆಗೆ ನೀಡುವಂತಿಲ್ಲ. ಎಲ್ಲ ತರಬೇತಿ ವೆಚ್ಚವನ್ನು ಸಂಸ್ಥೆ ಸರ್ಕಾರದ ವತಿಯಿಂದನೇ ವಹಿಸ್ಕೊಳ್ಳುತ್ತೆ. ಆದರೆ ಶಿಷ್ಯವೇತನವನ್ನೇನಾದರೂ ನೀಡ್ತೀರಾ ಈ ತರಬೇತಿ ಪಡೆಯೋದಕ್ಕೆ? ಇಲ್ಲ ಸರ್, ನಮ್ಮಲ್ಲಿ ಶಿಷ್ಯವೇತನ, ಸ್ಟೈಫಂಡು ಆ ಥರ ಏನು ಸಿಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಶನಿವಾರ, ಭಾನುವಾರ ಕೆಲವು ರಜಾ ದಿನಗಳೆಲ್ಲ ಇರ್ತವೆ, ಅಂಥ ಸಂದರ್ಭದಲ್ಲಿ ಆ ದಿನಗಳಲ್ಲೂ ಕೂಡ ತರಬೇತಿ ಮುಂದುವರಿಯುತ್ತಾ? ಸರ್, ನಮ್ಮಲ್ಲಿ ಒಮ್ಮೆ ತರಬೇತಿ ಶುರುವಾದರೆ ಅದು ಮುಗಿಯುವವರೆಗೂ ಕೂಡ ಮಧ್ಯದಲ್ಲಿ ಭಾನುವಾರವೂ ಸೇರಿಸಿ ಯಾವುದೇ ಥರದ ರಜವನ್ನು ನಾವು ನೀಡುವುದಿಲ್ಲ. ಆದರೆ ಶಿಬಿರಾರ್ಥಿಗಳಿಗೆ ಏನಾದರೂ ತುರ್ತು ಪರಿಸ್ಥಿತಿ ಇದೆ, ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅವರು ರಜವನ್ನು ತಗೋಬೋದು. ನಿಮ್ಮಲ್ಲಿ ಸಾಕಷ್ಟು ತರಬೇತಿಗಳಿದ್ದಾವೆ, ಒಬ್ಬ ಅಭ್ಯರ್ಥಿ ಎಷ್ಟು ತರಬೇತಿಗಳನ್ನು ಪಡ್ಕೋಬೋದು ಅಂತೀರಿ? ಸರ್ಕಾರದ ನಿಯಮದ ಪ್ರಕಾರ ಎಲ್ಲರಿಗೂ ಅವಕಾಶ ನೀಡುವ ಉದ್ದೇಶದಿಂದ ಒಬ್ಬ ಅಭ್ಯರ್ಥಿ ಒಂದು ತರಬೇತಿ ಪಡೆಯಲು ಮಾತ್ರ ಅರ್ಹರಾಗಿರುತ್ತಾರೆ. ಮತ್ತು ತರಬೇತಿ ಕೊಡುವಂಥವರು ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ತರಬೇತಿ ಕೊಡುವಂಥವರು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ಅವರು ನಮ್ಮ ಬೇಡಿಕೆಯ ಅನುಗುಣವಾಗಿ ಬರ್ತಾರೆ ಸರ್. ಅವರು ಈ ರೀತಿಯ ತರಬೇತಿಗಳನ್ನು ಹಲವಾರು ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಾದ್ಯಂತ ಸಾವಿರಾರು ಶಿಬಿರಾರ್ಥಿಗಳಿಗೆ ನೀಡಿ ಅಪಾರ ಅನುಭವ ಹೊಂದಿರ್ತಾರೆ. ತುಂಬ ಚೆನ್ನಾಗಿ ತರಬೇತಿಯನ್ನು ನೀಡಿದ್ದಾರೆ ಸರ್. ಮತ್ತು ತರಬೇತಿ ಮುಗಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ಇಂಥದ್ದೇನಾದರೂ ಕೊಡ್ತೀರಾ? ತರಬೇತಿ ಮುಗಿದ ನಂತರ ಶಿಬಿರಾರ್ಥಿಗಳಿಗೆ ನಾವು ಎರಡು ರೀತಿಯ ಸರ್ಟಿಫಿಕೇಟ್ಗಳನ್ನು ನೀಡ್ತೇವೆ. ಅದನ್ನು ಅವರು ಉಪಯೋಗಿಸ್ಕೋಬೋದು. ಯಾವನಕ್ಕಾಗಿ ಉಪಯೋಗಿಸ್ಕೋಬೋದು ಅಂತೀರಿ ಅವನ್ನ? ಆ ಪ್ರಮಾಣ ಪತ್ರಗಳನ್ನು ತರಬೇತಿ ಮುಗಿದ ನಂತರ ಅವರೇನಾದರೂ ಸ್ವಉದ್ಯೋಗ ಮಾಡ್ತೇನೆ ಅಂತ ಅಂದರೆ, ಅವರಿಗೆ ಲೋನ್ ಅವಶ್ಯಕತೆ ಬಿದ್ದರೆ ಆ ಸರ್ಟಿಫಿಕೇಟ್ ಮೂಲಕ ಬ್ಯಾಂಕ್ಗಳಲ್ಲಿ ಲೋನ್ ಪಡಿಬೋದು. ಅಥವಾ ಆ ಪ್ರಮಾಣ ಪತ್ರಗಳನ್ನು ಉಪಯೋಗಿಸ್ಕೊಂಡು ಯಾವುದಾದ್ರೂ ಫ್ಯಾಕ್ಟ್ರಿಗಳಿಗೆ, ಕಂಪನಿಗಳಿಗೆ, ಬಿಗ್ ಬಜಾರು, ಈ ಥರ ಸ್ಮಾರ್ಟ್ ಬಜಾರ್ಗಳು, ಸೂಪರ್ ಮಾರ್ಕೆಟ್ಗಳು, ಇಂಥ ಕಡೆ ಅವರು ಕೆಲಸಕ್ಕೆ ಕೂಡ ಸೇರ್ಕೋಬೋದು. ಇನ್ನು ಮುಖ್ಯವಾಗಿ ನಿಮ್ಮ ತರಬೇತಿ ಕೇಂದ್ರಕ್ಕೆ ಹೇಗೆ ತಲುಪೋದು ನಮ್ಮ ಅಭ್ಯರ್ಥಿಗಳು? ಸರ್, ನಮ್ಮ ತರಬೇತಿ ಸಂಸ್ಥೆ ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ, ಕುಶಾಲನಗರದಿಂದ 5 ಕಿಲೋಮೀಟರ್ ದೂರ. ಕೂಡಿಗೆ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಕೂಡಿಗೆ ಡೈರಿ ಇವೆರಡರ ಮಧ್ಯದಲ್ಲಿ ಸೈನಿಕ್ ಸ್ಕೂಲ್ಗೆ ಹೋಗುವ ರೋಡಿನಲ್ಲಿ ಇದೆ ಸರ್. ನಾವು ಮೊಬೈಲ್ ಸಂಖ್ಯೆಯನ್ನು ಕೂಡ ನೀಡ್ತೇವೆ, ಅದರ ಮೂಲಕ ಕೂಡ ಅವರು ಸಂಪರ್ಕ ಮಾಡ್ಬೋದು. ಅಂದರೆ ಈಗಾಗಲೇ ತರಬೇತಿ ಪಡ್ಕೊಂಡಿರೋರು ಸಾಕಷ್ಟು ಜನ ಏನಾದರೂ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ? ಖಂಡಿತ ಸರ್, ನಮ್ಮಲ್ಲಿ ತರಬೇತಿ ಪಡೆದವರು ತುಂಬ ಜನ ಇದ್ದಾರೆ. ತುಂಬ ಅನುಕೂಲ ಆಗಿದೆ. ಅವರು ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಸ್ವಾವಲಂಬಿಗಳಾಗಿ, ಉದ್ಯಮಿಗಳಾಗಿ ಹಲವಾರು ಜನಗಳಿಗೆ ಉದ್ಯೋಗವನ್ನು ನೀಡಿ ಸಾರ್ಥಕ ಬದುಕನ್ನು ನಡೆಸ್ತಾ ಇದ್ದಾರೆ. ಈಗ ಪ್ರಕಾಶ್ ಕುಮಾರ್ ಅವರೇ, ಇನ್ನೊಂದು ವಿಚಾರ, ಈ ತರಬೇತಿಗಳ ಬಗ್ಗೆ ತಾವು ಅಭ್ಯರ್ಥಿಗಳಿಗೆ ಹೇಗೆ ಮಾಹಿತಿ ಕೊಡ್ತೀರಾ? ಸರ್, ಈ ತರಬೇತಿಗಳ ಬಗ್ಗೆ ನಾವು ರೇಡಿಯೋ ಮೂಲಕ, ದಿನಪತ್ರಿಕೆಗಳ ಮೂಲಕ ಹಾಗೂ ಹಲವಾರು ವಾಟ್ಸ್ಆ್ಯಪ್ ಗ್ರೂಪ್ಗಳ ಮೂಲಕ ಮಾಹಿತಿಯನ್ನು ನೀಡ್ತೇವೆ. ಮತ್ತು ಈ ತರಬೇತಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳು ಖುದ್ದಾಗಿ ನಿಮ್ಮ ಕೇಂದ್ರಕ್ಕೆ ಬರಬೇಕು ಅಥವಾ ದೂರವಾಣಿ ಮೂಲಕನೂ ಮಾಡ್ಕೋಬೋದು? ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಖುದ್ದಾಗಿ ಸಂಸ್ಥೆಗೆ ಬರಬೇಕು ಅಂತ ಏನು ಕಡ್ಡಾಯ ನಿಯಮ ಇಲ್ಲ. ಬಂದರೆ ಸಂತೋಷ, ಅಥವಾ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕೂಡ ನೋಂದಣಿ ಮಾಡಿಕೊಳ್ಬೋದು. ಆತ್ಮೀಯ ಕೇಳುಗರೆ, ತಮಗೆ ಈ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಕೂಡಿಗೆ ಇಲ್ಲಿನ ಒಂದು ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ತಾವು ಸಂಪರ್ಕಿಸಬಹುದಾದಂಥ ಕೆ ಪ್ರಕಾಶ್ ಕುಮಾರ್ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9686406181. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686406181. ತುಂಬ ಸಂತೋಷ ಪ್ರಕಾಶ್ ಕುಮಾರ್ ಅವರೇ. ತಾವಿದುವರೆಗೂ ಈ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಕೂಡಿಗೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಇರುವಂತಹ ವಿವಿಧ ತರಬೇತಿ ಕಾರ್ಯಕ್ರಮಗಳು ಮತ್ತು ಅಲ್ಲಿರುವಂಥ ವ್ಯವಸ್ಥೆಗಳು, ನಮ್ಮ ಅಭ್ಯರ್ಥಿಗಳು ಇದರ ಪ್ರಯೋಜನವನ್ನು ಹೇಗೆ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇನ್ನು ಮುಂದೆ ಕೇಳೋಣ ಬಾಳೆ ಬೇಸಾಯ ಕುರಿತು ಮಾಹಿತಿ. ಬಾಳೆ ಮಾವಿನ ನಂತರ ನಮ್ಮ ದೇಶದ ಪ್ರಮುಖ ಹಣ್ಣಿನ ಬೆಳೆ. ಪ್ರತಿಯೊಬ್ಬರೂ ಕೂಡ ಇದನ್ನು ತಿನ್ನೋದಕ್ಕೆ ಬಯಸ್ತಾರೆ. ಇದು ಖನಿಜಾಂಶಗಳು ಮತ್ತು ಜೀವಸತ್ವಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಜೊತೆಗೆ ಶರ್ಕರಾ ಪಿಷ್ಟವನ್ನು ಹೊಂದಿದ್ದು ಶಕ್ತಿಯ ಮೂಲ ಆಗಿದೆ. ಬಾಳೆಯನ್ನು ನಾವು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿಂದ ಹಿಡಿದು ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು. ತೇವಾಂಶವನ್ನು ಹೆಚ್ಚು ಕಾಲ ಕಾಯ್ದಿಟ್ಟುಕೊಳ್ಳುವಂಥ ಹೆಚ್ಚು ಸಾವಯವ ಅಂಶ ಇರುವಂಥ ಮಣ್ಣು ಬಾಳೆ ಬೆಳೆಗೆ ಬಹಳ ಯೋಗ್ಯ. ಬಾಳೆಯನ್ನು ನೀರಾವರಿ ಅನುಕೂಲ ಇರುವಂಥ ಕಡೆ ಬೆಳೆಯಬಹುದು. ಮುಖ್ಯವಾಗಿ ಚಳಿಗಾಲವನ್ನು ಹೊರತುಪಡಿಸಿ, ಅಂದರೆ ನವಂಬರ್ ಡಿಸೆಂಬರನ್ನು ಹೊರತುಪಡಿಸಿ ಬಾಳೆಯನ್ನು ವರ್ಷದ ಯಾವುದೇ ಕಾಲದಲ್ಲೂ ಕೂಡ ನಾವು ನಾಟಿ ಮಾಡಬಹುದು. ಆದರೆ ಜೂನ್ ಜುಲೈ ತಿಂಗಳುಗಳು ಬಹಳ ಸೂಕ್ತ. ಬಾಳೆ ಬೆಳೆಯಲ್ಲಿ ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ ಪಚ್ಚಬಾಳೆ ಅಥವಾ ಡಾರ್ಫ್ ಕ್ಯಾವೆಂಡಿಶ್ ಅನ್ನುವಂಥದ್ದು ಮುಖ್ಯವಾದ ಒಂದು ತಳಿ. ಈ ಗಿಡಗಳು ಗಿಡ್ಡವಾಗಿರ್ತವೆ, ಸುಮಾರು 6 ಎತ್ತರ ಇರ್ತವೆ. ಈ ಪಚ್ಚಬಾಳೆ ತಳಿ ಹೆಚ್ಚು ಗಾಳಿ ಮತ್ತು ಉಷ್ಣ ವಾತಾವರಣವನ್ನು ಸಹಿಸುತ್ತೆ. ಹಣ್ಣುಗಳು ದೊಡ್ಡದಾಗಿರ್ತವೆ, ತುದಿಯಲ್ಲಿ ಬಾಗಿರ್ತವೆ. ಇದರ ತಿರುಳು ಮೃದುವಾಗಿರುತ್ತೆ, ಸಿಹಿಯಾಗಿರುತ್ತೆ. ಚೆನ್ನಾಗಿ ಬೆಳೆದಂಥ ಗೊನೆಯಲ್ಲಿ ಸುಮಾರು 125 ಹಣ್ಣುಗಳು ಇರ್ತವೆ. ಈ ಪಚ್ಚಬಾಳೆ ಪನಾಮಾ ಸ್ವರ್ಗರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ, ರಫ್ತು ಸಾಮರ್ಥ್ಯವನ್ನು ಕೂಡ ಪಡ್ಕೊಂಡಿದೆ. ಇನ್ನೊಂದು ತಳಿ ರೋಬಸ್ಟ ಅಂತ, ಇದು ಮಧ್ಯಮ ಎತ್ತರದ ತಳಿ, ಕ್ಯಾವೆಂಡಿಶ್ ಗುಂಪಿಗೆ ಸೇರಿದಂಥ ತಳಿ. ದೊಡ್ಡ ಗಾತ್ರದ ಹೆಚ್ಚು ಹಣ್ಣುಗಳುಳ್ಳ ಗೊನೆಗಳನ್ನು ಇದು ಕೊಡುತ್ತೆ. ಹಣ್ಣುಗಳು ನೆಟ್ಟಿಗೆ ಇದ್ದು ಗೊನೆ ಸಿಲಿಂಡರ್ ಆಕಾರದಲ್ಲಿರುತ್ತೆ, ಆದ್ದರಿಂದ ರಫ್ತು ಮಾಡೋದಕ್ಕೆ ಸೂಕ್ತ ಇರುತ್ತೆ. ಪನಾಮ ಸ್ವರ್ಗರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಗ್ರ್ಯಾಂಡ್ 9 ಅಥವಾ G9 ಎನ್ನುವಂಥದ್ದು ಮಧ್ಯಮ ಎತ್ತರದ ತಳಿ, ಕ್ಯಾವೆಂಡಿಶ್ ಗುಂಪಿಗೆ ಸೇರಿದಂಥ ತಳಿ. ಹಣ್ಣುಗಳ ಗಾತ್ರ ರೋಬೋಸ್ಟಾಕ್ಕಿಂತ ಜಾಸ್ತಿ ದೊಡ್ಡದಾಗಿರುತ್ತೆ. ಹಣ್ಣುಗಳು ನೆಟ್ಟಿಗಿರ್ತವೆ, ಗೊನೆ ಸಿಲಿಂಡರ್ ಆಕಾರದಲ್ಲಿರುತ್ತೆ, ಆದ್ದರಿಂದ ರಫ್ತು ಮಾಡೋದಕ್ಕೆ ಇದು ಬಹಳ ಸೂಕ್ತವಾದಂಥ ತಳಿ. ಪನಾಮ ಸ್ವರ್ಗರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಮತ್ತೊಂದು ತಳಿ ರಸಬಾಳೆ ಅಂತ, ಬಹಳ ಸ್ವಾದಿಷ್ಟ ತಳಿಗಳಲ್ಲಿ ಇದು ಒಂದು. ಗಿಡ 8-9 ಎತ್ತರ ಬೆಳೆಯುತ್ತೆ. ಮಧ್ಯಮ ಗಾತ್ರದ ಗಟ್ಟಿ ತಿರುಳಿನ ಆಕರ್ಷಕ ಹಳದಿ ಬಣ್ಣದ ತೆಳು ಸಿಪ್ಪೆ ಹೊಂದಿದಂಥ ರುಚಿಕರವಾದ ಹಣ್ಣನ್ನು ಈ ರಸಬಾಳೆ ಕೊಡುತ್ತೆ. ಚೆನ್ನಾಗಿ ಬೆಳೆದಂಥ ಗೊನೆಯಲ್ಲಿ ಸುಮಾರು 125 ಹಣ್ಣುಗಳಿರ್ತವೆ. ಈ ರಸಬಾಳೆ ತಳಿಯನ್ನು ನಮ್ಮ ರಾಜ್ಯದ ಕೆಲ ಆಯ್ದ ಪ್ರದೇಶದಲ್ಲಿ ಮಾತ್ರ ಬೆಳೆಯಲಾಗುತ್ತೆ. ಇನ್ನು ಏಲಕ್ಕಿ ಬಾಳೆ ಅಥವಾ ಪುಟ್ಟಬಾಳೆ ಅಥವಾ ಮಿಟ್ಲಿ ಬಾಳೆ ಅಂತ ಇನ್ನೊಂದು ತಳಿ ಇದೆ. ಇದು ಮಧುರವಾದಂಥ, ರುಚಿಯಾದಂಥ, ಸಿಹಿಯಾದಂಥ ಮತ್ತು ಉತ್ತಮ ಶೇಖರಣಾ ಗುಣವನ್ನು ಹೊಂದಿರುವಂಥ ಹಣ್ಣುಗಳನ್ನು ಕೊಡುತ್ತೆ. ಏಲಕ್ಕಿ ಬಾಳೆಯ ಗಿಡಗಳು ಎತ್ತರವಾಗಿರ್ತವೆ. 13-14 ತಿಂಗಳಲ್ಲಿ ಈ ಹಣ್ಣುಗಳು ಕಟಾವಿಗೆ ಬರ್ತವೆ. ಗೊನೆ 10-14 ಕಿಲೋಗ್ರಾಂನಷ್ಟು ಇದ್ದು 150-160 ಹಣ್ಣುಗಳನ್ನು ಹೊಂದಿರ್ತವೆ. ಇನ್ನು ಪ್ರತಿ ಗೊನೆಯಲ್ಲಿ 7-8 ಚಿಪ್ಪುಗಳಿರ್ತವೆ. ಹಣ್ಣುಗಳು ಚಿಕ್ಕದಾಗಿರ್ತವೆ, ಹಳದಿ ಬಣ್ಣದ ತೆಳುವಾದ ಸಿಪ್ಪೆಯನ್ನು ಹೊಂದಿರ್ತವೆ. ತಿರುಳು ಕೆನೆ ಬಣ್ಣವನ್ನು ಹೊಂದಿರುತ್ತೆ. ಜೊತೆಗೆ ಈ ಏಲಕ್ಕಿ ಬಾಳೆ ಈ ಸಸ್ಯ ಜಂತು ಹುಳುಗಳಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ನೇಂದ್ರನ್ನಂಥ ಒಂದು ತಳಿ ಇದೆ. ಇದು ಅಡುಗೆಗೆ ಮತ್ತು ತಿನ್ನೋದಕ್ಕೆ ಯೋಗ್ಯವಾದಂಥ ತಳಿ. ಇದರ ಹಣ್ಣುಗಳು 30 cm ಹೆಚ್ಚು ಉದ್ದವಾಗಿರ್ತವೆ, ಏಣುಗಳಿಂದ ಕೂಡಿರ್ತವೆ. ತಿರುಳು ರುಚಿಯಾಗಿರುತ್ತೆ. ಇದು ಚಿಪ್ಸನ್ನು ಮಾಡೋದಕ್ಕೆ ಬಹಳ ಯೋಗ್ಯವಾದಂಥ ತಳಿ. ಇನ್ನು ನಾವು ಬೇಸಾಯಕ್ಕೆ ಬಂದರೆ ನಮಗೆ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ನಾವು ಕ್ಯಾವೆಂಡಿಶ್ ಅಥವಾ ಪಚ್ಚಬಾಳೆಯನ್ನು ಬೆಳ್ಕೊಳ್ಳೋದಾದರೆ ಸಾಲಿನಿಂದ ಸಾಲಿಗೆ 1.8 meters, ಇನ್ನು ಗಿಡದಿಂದ ಗಿಡಕ್ಕೆ 1.8 meters ಅಂತರವನ್ನು ಕೊಡಬೇಕಾಗತ್ತೆ. 3086 ಗುಣಿಗಳು ಪ್ರತಿ ಹೆಕ್ಟೇರ್ಗೆ ಬರ್ತವೆ. ಇನ್ನು ರೋಬಸ್ಟ ತಳಿಗಳಾದರೆ ನಾವು ಸಾಲಿನಿಂದ ಸಾಲಿಗೆ 2.2 meters ಅಂತರ ಕೊಡಬೇಕಾಗತ್ತೆ. ಸಾಲಿನಲ್ಲಿ 1.8 meters ಅಂತರವನ್ನು ಕೊಡಬೇಕಾಗತ್ತೆ. ಈ ಅಂತರವನ್ನು ಪಾಲಿಸಿದಾಗ ನಮಗೆ ಪ್ರತಿ ಹೆಕ್ಟೇರ್ಗೆ 2250 ಗುಣಿಗಳು ಬರ್ತವೆ. ಇನ್ನು 1.5 meters ಅಂತರವನ್ನು ನಾವು ಅನುಸರಿಸಿದರೆ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 4444 ಗುಣಿಗಳು ಬರ್ತವೆ. ಇನ್ನು ಬೇರೆ ತಳಿಗಳನ್ನು ಬಳಸ್ಕೊಳ್ಳೋದಾದರೆ ನಾವು 2.1 meters × 2.1 meters ಅಂತರವನ್ನು ಕೊಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ 2270 ಗುಣಿಗಳು ಬರ್ತವೆ. ಇನ್ನು ಹೆಚ್ಚು ಸಾಂದ್ರ ಬೇಸಾಯದಲ್ಲಿ ರೋಬಸ್ಟ ಬಾಳೆ ತಳಿಯನ್ನು ನಾವು ಸಾಲಿನಿಂದ ಸಾಲಿಗೆ 1.5 ಮೀಟ್ರು, ಸಾಲಿನಲ್ಲಿ 1.5 ಮೀಟ್ರು ಅಂತರವನ್ನು ಪಾಲಿಸಬೇಕಾಗತ್ತೆ. ಇದರಿಂದ ಒಂದು ಹೆಕ್ಟೇರ್ನಲ್ಲಿ ನಾವು 4,444 ಗಿಡಗಳನ್ನು ಬೆಳಿಬಹುದು. ಬಾಳೆಯನ್ನು ನಾಟಿ ಮಾಡೋದಕ್ಕೆ ಸೂಕ್ತವಾದಂಥ ಕಂದುಗಳನ್ನು ಅಥವಾ ಅಂಗಾಂಶ ಕೃಷಿ ಸಸಿಗಳನ್ನು ನಾವು ಉಪಯೋಗಿಸ್ಕೋಬೇಕು. ಬಾಳೆ ಕಂದುಗಳನ್ನು 2 ಗುಂಪುಗಳಾಗಿ ವಿಂಗಡಿಸ್ಕೋಬೋದು. ಮೊದಲನೇದು ಕತ್ತಿ ಕಂದು. ಈ ಕಂದುಗಳಲ್ಲಿ ಎಲೆಗಳು ಕತ್ತಿ ಆಕಾರದಲ್ಲಿ ಉದ್ದಕ್ಕಿರ್ತವೆ. ಎರಡನೇದು ನೀರು ಕಂದು. ಇದರಲ್ಲಿ ಪ್ರಾರಂಭದಲ್ಲೇ ಎಲೆಗಳು ಅಗಲವಾಗಿ ಹೊರಡ್ತವೆ. ಹೊಸದಾಗಿ ಬಾಳೆ ತೋಟ ಪ್ರಾರಂಭ ಮಾಡೋದಕ್ಕೆ ಕತ್ತಿ ಕಂದುಗಳನ್ನು ಬಳಸ್ಕೋಬೇಕು. ಇವು ಉತ್ತಮ ದರ್ಜೆಯ ಗೊನೆಯನ್ನು ಬಿಡ್ತವೆ. ನೀರು ಕಂದುಗಳನ್ನು ಬಳಸ್ಕೋಬಾರ್ದು. ಇವುಗಳಿಂದ ಬೆಳೆ ಸ್ವಲ್ಪ ತಡವಾಗಿ ಬರುತ್ತೆ, ಜೊತೆಗೆ ಉತ್ತಮ ದರ್ಜೆಯ ಗೊನೆಗಳು ಕೂಡ ಬರೋದಿಲ್ಲ. ಚೆನ್ನಾಗಿರುವಂಥ ಉತ್ತಮ ಬಗೆಯ ರೋಗರಹಿತ ಅಂಗಾಂಶ ಸಸಿಗಳನ್ನು ಕೂಡ ನಾವು ಬಳಸ್ಕೋಬಹುದು. ಇನ್ನು ಪ್ರತಿ ಹೆಕ್ಟೇರ್ಗೆ 40 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ನಾಟಿಗಿಂತ ಮುಂಚೆ ಕೊಡಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ, ನಾವು ಈ ಕಂದುಗಳನ್ನು ನಾಟಿ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ಪ್ರತಿ ಗಿಡಕ್ಕೆ 175 ಗ್ರಾಂನಷ್ಟು ಸಾರಜನಕ, 105 ಗ್ರಾಂನಷ್ಟು ರಂಜಕ ಮತ್ತು 220 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಅದೇ ನಾವು ಪಚ್ಚಬಾಳೆ ಅಥವಾ ರೋಬಸ್ಟವನ್ನು ಬೆಳೆಯೋದಾದರೆ ಪ್ರತಿ ಹೆಕ್ಟೇರ್ಗೆ 540 ಕಿಲೋಗ್ರಾಂನಷ್ಟು ಸಾರಜನಕ, 325 ಕಿಲೋಗ್ರಾಂನಷ್ಟು ರಂಜಕ ಮತ್ತು 675 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಅದೇ ಬೇರೆ ತಳಿಗಳಿಗಾದರೆ ಪ್ರತಿ ಹೆಕ್ಟೇರ್ಗೆ 400 ಕಿಲೋಗ್ರಾಂನಷ್ಟು ಸಾರಜನಕ, 240 ಕಿಲೋಗ್ರಾಂನಷ್ಟು ರಂಜಕ ಮತ್ತು 500 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಅಂಗಾಂಶ ಬಾಳೆ ಸಸಿಗಳನ್ನು ನಾವು ಬಳಸ್ಕೊಳ್ಳೋದಾದರೆ ಪ್ರತಿ ಗಿಡಕ್ಕೆ ನಾವು ಗ್ರಾಮ್ ಲೆಕ್ಕದಲ್ಲಿ ಈ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಅಂದರೆ ನಾಟಿ ಮಾಡಿದ 35 ದಿನಗಳ ನಂತರ 20 ಗ್ರಾಂನಷ್ಟು ಸಾರಜನಕ, 20 ಗ್ರಾಂನಷ್ಟು ರಂಜಕ ಮತ್ತು 25 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ನಾಟಿ ಮಾಡಿದ 70 ದಿನ, 105 ದಿನ, 140 ದಿನ ಮತ್ತು 175 ದಿನದಲ್ಲಿ 45 ಗ್ರಾಂನಷ್ಟು ಸಾರಜನಕ, 20 ಗ್ರಾಂನಷ್ಟು ರಂಜಕ, 55 ಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಇನ್ನು ಹೂ ಬಿಡುವಂಥ ಸಮಯದಲ್ಲಿ ಪ್ರತಿ ಬಾಳೆಗಿಡಕ್ಕೆ 55 ಗ್ರಾಂನಷ್ಟು ಪೊಟ್ಯಾಷನ್ನು ಮಾತ್ರ ಕೊಡಬೇಕಾಗತ್ತೆ. ಅಂದರೆ ಒಟ್ಟು ನಾವು ಪ್ರತಿ ಗಿಡಕ್ಕೆ ಈ ಅಂಗಾಂಶ ಸಸಿಗಳನ್ನು ಬಳಸ್ಕೊಳ್ಳೋದಾದರೆ 200 ಗ್ರಾಂನಷ್ಟು ಸಾರಜನಕ, 100 ಗ್ರಾಂನಷ್ಟು ರಂಜಕ ಮತ್ತು 300 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಬಾಳೆಯನ್ನು ನಾವು ನಾಟಿ ಮಾಡಬೇಕು ಅಂದ್ಕೊಂಡಿರುವಂಥ ಪ್ರದೇಶವನ್ನು 2-3 ಸಾರಿ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಭೂಮಿಯನ್ನು ಹದ ಮಾಡಿಟ್ಕೋಬೇಕು. ಆನಂತರ ತಳಿಗಳಿಗೆ ಅನುಗುಣವಾಗಿ ಶಿಫಾರಸು ಮಾಡಿದ ಅಂತರದಲ್ಲಿ 45 ಸೆಂಟಿಮೀಟರ್ನಷ್ಟು ಉದ್ದ ಅಗಲ ಆಳ ಇರುವಂಥ ಗುಂಡಿಗಳನ್ನು ತೆಗೆದು ತಯಾರು ಮಾಡಿ ಇಟ್ಕೋಬೇಕು. ಈ ಗುಂಡಿಗಳಿಗೆ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಬೆರೆಸಿದಂಥ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಜೊತೆಗೆ ಮೇಲ್ಮಣ್ಣಿನ ಮಿಶ್ರಣವನ್ನು ಹಾಕಿ ತುಂಬಬೇಕು. ನಾಟಿ ಮಾಡೋದಕ್ಕೆ ಕೇವಲ ಕತ್ತಿಯಾಕಾರದ ಸಮವಯಸ್ಸಿನ ಕಂದುಗಳನ್ನು ಮಾತ್ರ ನಾವು ಬಳಸ್ಕೋಬೇಕು. ಈ ಎಲೆ ಕುಚ್ಚು ರೋಗ ಅಥವಾ ಬಂಜಿ ಟಾಪ್ ರೋಗ ಮತ್ತು ನಂಜು ರೋಗ ಮುಕ್ತ ತಾಯಿಗಿಡಗಳಿಂದ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕು. ನಾಟಿ ಮಾಡಿದ ಕೂಡಲೇ ನೀರನ್ನು ಕೊಡಬೇಕಾಗತ್ತೆ. ಆನಂತರ ಮಣ್ಣು ಹವಾಗುಣವನ್ನು ನೋಡಿಕೊಂಡು ಪ್ರತಿ 4-5 ದಿನಕ್ಕೊಮ್ಮೆ ನೀರನ್ನು ಹಾಯಿಸಬೇಕಾಗತ್ತೆ. ಇನ್ನು ತಾಯಿಗಿಡ ಹೂ ಬಿಡುವ ತನಕ ಪಕ್ಕದಲ್ಲಿ ಬರುವಂಥ ಎಲ್ಲ ಕಂದುಗಳನ್ನು ತೆಗಿತಾ ಇರಬೇಕು. ನಂತರ ಕೂಳೆ ಬೆಳೆಗಾಗಿ ಕೇವಲ 1 ಕಂತನ್ನು ಬಿಡೋದರಿಂದ ಈ ಸಿಗಟೋಕ ಎಲೆ ಚುಕ್ಕೆ ರೋಗದ ಬಾಧೆ ಕಡಿಮೆ ಆಗುತ್ತೆ. ಕಂದುಗಳಿಂದ ಬೆಳೆಸಿದಂಥ ಬಾಳೆಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ನಾವು ನಾಟಿ ಮಾಡಿದ 2ನೇ ತಿಂಗಳು, 4ನೇ ತಿಂಗಳು ಮತ್ತು 6ನೇ ತಿಂಗಳಿನ ನಂತರ 3 ಸಮಕಂತುಗಳಲ್ಲಿ ಕೊಡಬೇಕಾಗತ್ತೆ. ಇನ್ನು ಅಂಗಾಂಶ ಬಾಳೆಗೆ ನಾವು ವಿವಿಧ ಬೆಳವಣಿಗೆ ಹಂತಗಳಿಗೆ ಅನುಗುಣವಾಗಿ ರಸಗೊಬ್ಬರವನ್ನು ಒದಗಿಸಬೇಕಾಗತ್ತೆ. ಬೆಳೆ ಪ್ರದೇಶವನ್ನು 2-3 ಸಾರಿ ಅಗತ ಮಾಡಿ ಮಣ್ಣನ್ನು ಸಡ್ಲ ಮಾಡಬೇಕು. ಕಳೆ ಬೆಳೆದಂತೆ ನೋಡ್ಕೋಬೇಕು. ಗೊನೆ ಬಂದ ನಂತರ ಬಾಳೆ ಗಿಡಗಳು ಈ ಗಾಳಿಯ ಹೊಡೆತದಿಂದ, ಗೊನೆಯ ಭಾರದಿಂದ ಕೆಳಗಡೆ ಬೀಳದಂತೆ ತಡೆಯೋದಕ್ಕೆ ಪ್ರತಿ ಗಿಡಕ್ಕೂ ಕೋಲನ್ನು ಕಟ್ಟಿ ಆಸರೆಯನ್ನು ಒದಗಿಸಬೇಕು. ಗೊನೆಯ ತುದಿಯಲ್ಲಿರುವಂಥ ಗಂಡು ಹೂ ಭಾಗವನ್ನು ಕೊನೆಯ ಕಾಯಿಗಳು ಕಚ್ಚಿದಾಗ ಕತ್ತರಿಸಾಕಬೇಕು. ಬಾಳೆ ತೋಟ ಪ್ರಾರಂಭ ಮಾಡಿದ ಮೊದಲ 3-4 ತಿಂಗಳು ಅಲ್ಪಾವಧಿ ತರಕಾರಿ ಬೆಳೆಗಳನ್ನು, ದ್ವಿದಳ ಧಾನ್ಯದ ಬೆಳೆಗಳನ್ನು ಕೂಡ ನಾವು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಇನ್ನು ಬಾಳೆಯ ಅಧಿಕ ಇಳುವರಿಗಾಗಿ ಬಾಳೆ ವಿಶೇಷ ಅಥವಾ ಬಾಳೆ ಸ್ಪೆಷಲ್ ಎನ್ನುವಂಥ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನು ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ 5 ಹಂತಗಳಲ್ಲಿ ಗಿಡ ನೆಟ್ಟ 5 ತಿಂಗಳ ನಂತರ ನಾವು ಸಿಂಪರಣೆ ಮಾಡಬೇಕು. ಒಟ್ಟಾರೆ ಪ್ರತಿ ಹೆಕ್ಟೇರ್ಗೆ 25 ಕಿಲೋಗ್ರಾಂನಷ್ಟು ಈ ಬಾಳೆ ಸ್ಪೆಷಲ್ಲು ಅಥವಾ ಬಾಳೆ ವಿಶೇಷ ಈ ಲಘು ಪೋಷಕಾಂಶಗಳ ಮಿಶ್ರಣ ಬೇಕಾಗತ್ತೆ. ತಳಿಗಳನ್ನು ಅವಲಂಬಿಸಿ ಮೊದಲ ಬೆಳೆ ನಾಟಿ ಮಾಡಿದ 12-14 ತಿಂಗಳ ನಂತರ ಕೊಯ್ಲಿಗೆ ಬರುತ್ತೆ. ಕೂಳೆ ಬೆಳೆ ನಂತರ 6-8 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಾವು ಪಚ್ಚಬಾಳೆನಲ್ಲಿ ಪ್ರತಿ ಹೆಕ್ಟೇರ್ಗೆ 30-40 ಟನ್ನಷ್ಟು ಇಳುವರಿ ಪಡ್ಕೋಬಹುದು. ರೋಬಸ್ಟಾ ಬಾಳೆನಲ್ಲಿ 38-45 ಟನ್ನಷ್ಟು ಇಳುವರಿಯನ್ನು ಪಡ್ಕೋಬಹುದು. ಬೇರೆ ತಳಿಗಳಲ್ಲಿ ಪ್ರತಿ ಹೆಕ್ಟೇರ್ಗೆ 20-30 ಟನ್ನಷ್ಟು ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಕೊಯ್ಲಿನ ನಂತರ ತಾಯಿಗಿಡವನ್ನು ಕತ್ತರಿಸಾಕಬೇಕಾಗತ್ತೆ. ಮಾಗಿದ ಗೊನೆಯನ್ನು ಕೊಯ್ಲು ಮಾಡುವಂಥ ಹಂತದಲ್ಲಿ ಇನ್ನೊಂದು ಮರಿಕಂದನ್ನು ನಾವು ಬೆಳೆಯೋದಕ್ಕೆ ಬಿಡಬೇಕಾಗತ್ತೆ. ಗೊನೆಯನ್ನು ಕೊಯ್ಲು ಮಾಡಿದ ನಂತರ ತಾಯಿಗಿಡವನ್ನು ಹಂತ ಹಂತವಾಗಿ 15-20 ದಿನಗಳ ಅಂತರದಲ್ಲಿ ಕತ್ತರಿಸಾಕಬೇಕು. ಇದರಿಂದ ಪೋಷಕಾಂಶಗಳು ಬೆಳೀತಾ ಇರುವಂಥ ಮರಿಗಿಡಗಳಿಗೆ ಲಭ್ಯವಾಗ್ತವೆ. ಮಣ್ಣು, ಹವಾಗುಣ, ತಳಿ ಮತ್ತು ಅಂತರ ಇವುಗಳನ್ನು ಅವಲಂಬಿಸಿ ಬಾಳೆ ಬೆಳೆನಲ್ಲಿ 2-3 ಕೂಳೆ ಬೆಳೆಗಳನ್ನು ನಾವು ಯಶಸ್ವಿಯಾಗಿ ಬೆಳೆಯಬಹುದು. ರೋಬಸ್ಟಾ, ಡಾರ್ಫ್ ಕ್ಯಾವೆಂಡಿಶು ಇವು ಕೂಳೆ ಬೆಳೆಗೆ ಬಹಳ ಸೂಕ್ತವಾದಂಥ ತಳಿಗಳು. ಮುಖ್ಯ ಬಾಳೆಗಿಡ ಹೂಗೊನೆ ಬಿಡೋವರೆಗೂ ಅಕ್ಕಪಕ್ಕದಲ್ಲಿ ಬರ್ತಾ ಇರುವಂಥ ಮರಿಕಂದಗಳನ್ನು ತೆಗೆದುಹಾಕಬೇಕು. ಹೂಗೊನೆ ಬಿಡುವಾಗ ಒಂದು ಕತ್ತಿಯಾಕಾರದ ಕಂದು ಮತ್ತು ಮಾಗಿದ ಕೊನೆ ಕೊಯ್ಲಾದ ನಂತರ ಇನ್ನೊಂದು ಕತ್ತಿಯಾಕಾರದ ಕಂದನ್ನು ಬೆಳೆಯೋದಕ್ಕೆ ಬಿಡಬೇಕು. ಗೊಬ್ಬರಗಳ ಪ್ರಮಾಣ ಕೂಳೆ ಬೆಳೆಗೆ 100 ಗ್ರಾಂನಷ್ಟು ಸಾರಜನಕ, 50 ಗ್ರಾಂನಷ್ಟು ರಂಜಕ ಮತ್ತು 100 ಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಗಿಡಕ್ಕೆ ಪ್ರತಿ ಬೆಳೆಗೆ 3 ಕಂತುಗಳಲ್ಲಿ, ಅಂದರೆ ಕೂಳೆ ಗಿಡ ಬಿಟ್ಟಂಥ 30 ದಿನ, 75 ದಿನ ಮತ್ತು 120 ದಿನಗಳಲ್ಲಿ ಮುಖ್ಯ ಬೆಳೆ ಕಟಾವಿನ ನಂತರ ಕೊಡಬೇಕಾಗತ್ತೆ. ಕೊಯ್ಲಿನ ನಂತರ ತಾಯಿಗಿಡವನ್ನು ಹಂತ ಹಂತವಾಗಿ ಕತ್ತರಿಸೋದ್ರಿಂದ ಆ ಗಿಡದಲ್ಲಿನ ಉಳಿಕೆ ಪೋಷಕಾಂಶಗಳು ಕೂಳೆ ಕಂದುಗಳಿಗೆ ದೊರೆತವೆ. ಎಲ್ಲ ಸಸ್ಯ ಉಳಿಕೆಯನ್ನು 2 ಸಾಲುಗಳ ಮಧ್ಯೆ ಮಣ್ಣಿಗೆ ನಾವು ಹೊದಿಕೆಯಾಗಿ ಬಳಸ್ಕೋಬಹುದು. ಇದುವರೆಗೆ ಬಾಳೆ ಬೇಸಾಯ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿ, ಅರೇಬಿಕಾ ಚೆರಿ 12,650 ರೂಪಾಯಿಯಿಂದ 13,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,250 ರೂಪಾಯಿ, ರೊಬಸ್ಟಾ ಚೆರಿ 9,750 ರೂಪಾಯಿಯಿಂದ 10,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗದಲ್ಲಿ ಭಾರತದ ಅಂತಾರಾಷ್ಟ್ರೀಯ ಕಾಫಿ ಮೇಳದ ಆಯೋಜನೆ ಹಾಗೂ ವಿಶೇಷತೆಗಳನ್ನು ಕುರಿತು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಇನ್ನು ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಿಧನ ಸುದ್ದಿ. ಮೂಲತ ಕೊಳ್ತೊಡು ಬೈಗೋಡು ಕಾರಳನ ಬೆಂಗಳೂರಲ ವಾಸ ಇಂಜ ಕೋಳಪಂಡ ಪೌತಿ ಕಾರ್ಯಪ್ಪ ಎಂಡ ಮೋವ ಕೋಳಪಂಡ ಪೊನ್ನಪ್ಪ ವಿಠಲ ಎಂಗ ಇಂದು ಮರಣಪಟ್ಟಿತು. 64 ಬೈತ್ರ ಕೋಳಪಂಡ ಪೊನ್ನಪ್ಪ ವಿಠಲ ಎಂಡ ಚಾವುಕೂಟು ಎಂಡ ಸ್ವಂತ ಮನೆ ಬೆಂಗಳೂರಲು. ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆ ರಮೀದ ಹೆಬ್ಬಾಳ ಕ್ರಿಮಿಟೋರಿಯಂಲು ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಂಗೆ ಸಂಸಾರ. ಸುದ್ದಿ ಚೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ. ಮಕ್ಕಳಿಗೆ ಹುಟ್ಟಿಂದ 16 ವರ್ಷಕ್ಕೆ ಕೊಡುವ ಬ್ಯಾರೆ ಬ್ಯಾರೆ ಮದ್ದುಗಳನ್ನ ನೀಡಿದ ಬಗೆಯಲ್ಲಿ ಪ್ರಗತಿ ಪರಿಶೀಲನೆ ಮಾಡಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಫೆಬ್ರವರಿ 10 ನಾಡ್ದು ನಡೆದಿದೆ. 1 to 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜಂತುಹುಳು ನಿವಾರಣೆನ ಮಾತ್ರೆನ ಹಂಚುವೆತ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರು ತಿಳಿಸಿಯಳು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ನಡೆದ ಪೂರ್ವಭಾವಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡ್ದೋ. ಅವು ಸರ್ಕಾರದ ನಿರ್ದೇಶನದ ಹಂಗೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಕ್ರಮ ವಹಿಸೋಕು ಹಂಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಫೆಬ್ರವರಿ 10 ಎಲ್ಲಾ ಕಡೆ ರಾಷ್ಟ್ರೀಯ ಜಂತುಹುಳು ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿಕೆ ಬ್ಯಾರೆ ಬ್ಯಾರೆ ಇಲಾಖೆಗೆ ಹಂಗೆ ಸರ್ಕಾರೇತರ ಸಂಸ್ಥೆಗಳ ಸಹಕಾರ ಅವಶ್ಯತ ಕೇಳಿಕೊಂಡಳು. ಈ ಜಂತುಹುಳು ನಿವಾರಣಾ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲೆಯಲ್ಲಿ 1 to 19 ವರ್ಷದೊಳಗಿನ ಮಕ್ಕ 1,31,783 ಒಳೋತ್ತ ಗೊತ್ತು ಮಾಡಿಯಳು. ಸಭೆಯಲ್ಲಿ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೇರೆ ಬೇರೆ ಸಿಬ್ಬಂದಿ ವರ್ಗದವು ಕೂಡಿಯಾಡಿದ್ದು ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಹಿರಿಯ ನಾಗರಿಕರಿಗೆ ಕೇಂದ್ರ ಪ್ರಾಯೋಜಿತ ಅಟಲ್ ವಯು ಅಭ್ಯುದಯ ಯೋಜನೆ ಅಡಿ ಕೇಂದ್ರ ಸರ್ಕಾರದ ಯೋಜನೆನ ಸಮರ್ಪಕ ಆಗಿ ಅನುಷ್ಠಾನಗೊಳಿಸುವ ಸಲುವಾಗಿ ಕಾನೂನು ಸೇವಾ ಸಮಿತಿ ಕೂಡುಕೂಟಂದ ಹಿರಿಯ ನಾಗರಿಕರ ಕಾಯ್ದೆ 2007 ಹಿರಿಯ ನಾಗರಿಕರ ಆಸ್ತಿ ಸಂರಕ್ಷಣೆ ಹಿರಿಯ ನಾಗರಿಕರಿಗೆ ಇದ್ದ ಸವಲತ್ತುಗಳ ಬಗೆಯಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ಮತ್ತು ನೆರವು ಶಿಬಿರ ಕಾರ್ಬಾರ್ನ ರೋಟರಿ ಸಂಸ್ಥೆ ಸಭಾಬಾಡಿಲಿ ಮೈಸೂರು ರಸ್ತೆ ಕುಶಾಲನಗರ ಇಲ್ಲಿ ಫೆಬ್ರವರಿ 9 ಹೊತ್ತಾರೆ 10 ನಡೆದಿದೆ. ಈ ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಳ್ಳುವ ಹಂಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿಮಲಾ ಅವು ತಿಳಿಸಿಯಳು. 66/31/11 ಕೆವಿ ಮಗ್ಗುಲ ವಿರಾಜಪೇಟೆ ವಿದ್ಯುತ್ ಹಂಚುವ ಉಪಕೇಂದ್ರಲಿ ರಿಪೇರಿ ಕೆಲಸ ಇರದರಿಂದ ಇದೇ ತಿಂಗಳ 10 ಹೊತ್ತಾರೆ 10 5 ಮುಟ್ಟ ಮೂರ್ನಾಡು 33/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ ಮೂರ್ನಾಡು ಮರಕೋಡು ಹಕ್ಕತ್ತೂರು ಹೊಸಕೇರಿ ಹೊದ್ದೂರು ನರಿಯಂದಡ ನಾಪೊಕ್ಳು ಕುಂಜಿಲ ಎಮ್ಮೆಮಾಡು ಬಲ್ಲಮಹುಟಿ ಹಂಗೆ ಅಂದಿ ವಿರಾಜಪೇಟೆ ಪಟ್ಟಣ ಬಿಟ್ಟಂಗಾಲ ಬಿ ಶೆಟ್ಟಿಗೇರಿ ಕೆದಮುಲ್ಲೂರು ಕಾಕೋಟ್ ಪರಂಬು ಕದನೂರು ಅರ್ಜಿ ಬೇಟೋಳಿ ಸಿದ್ದಾಪುರ ಪಟ್ಟಣ ಮಾಲ್ಧಾರೆ ಗುಹಿಯ ಅಮ್ಮತಿ ಚೆಂಬೆಬೆಳ್ಳೂರು ಹಾಲ್ಗುಂದ ಕಣ್ಣಂಗಾಲ ಸುತ್ತಮುತ್ತ ವಿದ್ಯುತ್ ಇರ್ದುಳೆ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಅಧಿಕಾರಿಗ ಕೇಳಿಕೊಂಡಳು. ಕೊಡಗು ಪ್ರೆಸ್ ಕ್ಲಬ್ ಕಡೆಯಿಂದ ಮಾರ್ಚ್ 22 ನಡೆಯಕ್ಕಿದ್ದ ಕೊಡಗು ಪ್ರೆಸ್ ಕ್ಲಬ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 4 ಪೈಪೋಟಿನ ಟ್ರೋಫಿ ಅನಾವರಣ ಹಂಗೆ ಆಟಗಾರರ ಹರಾಜ್ ಪ್ರಕ್ರಿಯೆ ಇಂದು ಐತವಾರ ಪತ್ರಿಕಾಭವನದಲ್ಲಿ ನಡೆದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು 7G ಕ್ರೆಸೆಂಟ್ ಶಾಲೆನ ಕೂಡುಕೂಟಂದ ಡಿಸೋಜ ದತ್ತಿ ಆಶಯದ ಹಂಗೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಥಾ ಪೈಪೋಟಿ ಮಡಿಕೇರಿನ ಮಹದೇವಪೇಟೆನ 7G ಕ್ರೆಸೆಂಟ್ ಶಾಲಾ ಸಭಾಬಾಡಿಲಿ 10 ಅಂದರೆ ಮಂಗಳವಾರ ಹೊತ್ತಾರೆ 10 ನಡೆದಿದೆ. ಈ ಕಾರ್ಯಕ್ರಮದ ಉದ್ಘಾಟನೆನ 7G ಕ್ರೆಸೆಂಟ್ ಶಾಲೆನ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಾಯಿಸ್ ವಿನಯ್ ಅವು ಉದ್ಘಾಟನೆ ಮಾಡುವೆ. ಕತೆ ಬರೆಯುವ ಕೌಶಲ್ಯದ ಬಗೆಯಲ್ಲಿ ಸಾಹಿತಿ ಶ್ರೀಮತಿ ಕೂಡಕಂಡಿ ಓಂ ಶ್ರೀ ದಯಾನಂದನವು ಮಾತಾಡುವೆ. ಹಂಗೆ ಕಾರ್ಯಕ್ರಮದ ಅಧ್ಯಕ್ಷತೆನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು MP ಕೇಶವ ಕಾಮತ್ ಅವು ವಹಿಸುವೆ. ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರಾತ್ ಪ್ರಾಯೋಜಕರು ವಿನೋದ್ ಮೆಡಿಕಲ್ಸ್ ಟೋಲಿಗೇಟ್ ಮಡಿಕೇರಿ. ನಮ್ಮಲ್ಲಿ ನಿಮಗೆ ಬೇಕಾದ ಎಲ್ಲಾ ತರದ ಮದ್ದುಗ ಸಿಕ್ಕಿದೆ. ಸಂಪರ್ಕಿಸಿ ಮಾಲೀಕರು ಅಂಬಿಕಲ್ಲು ಶ್ರೀ ವಿನೋದ್. ಮೊಬೈಲ್ 9845353349. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಡ್ರೀಮ್ ಬಿಗ್ ಲರ್ನ್ ಬಿಗ್ಗರ್ ಅಕಾಡೆಮಿಕ್ ಎಕ್ಸಲೆನ್ಸ್ ನ ರೆಪ್ರೆಸೆಂಟ್ ಮಾಡುವ RV ಯೂನಿವರ್ಸಿಟಿ ಈಗ ಮೈಸೂರಲ್ಲಿ. ಲೆಗಸಿ ಆಫ್ ಟ್ರಸ್ಟ್ ಇಂದ ಫ್ಯೂಚರ್ ಫೋಕಸ್ಡ್ ಎಜುಕೇಶನ್ ವರೆಗೆ RV ನಿಮ್ಮನ್ನು ರಿಯಲ್ ವರ್ಲ್ಡ್ ಗೆ ರೆಡಿ ಮಾಡುತ್ತೆ. UG ಪ್ರೋಗ್ರಾಮ್ಸ್ ಗೆ ಅಡ್ಮಿಷನ್ಸ್ ಈಗ ಓಪನ್. ಮೀಟರ್ಸ್ ಅಟ್ ದ RV ಯೂನಿವರ್ಸಿಟಿ ಮೈಸೂರು ಅಡ್ಮಿಷನ್ ಆಫೀಸ್ ಬ್ರಿಗೇಡ್ ಪಾಯಿಂಟ್ 3rd ಫ್ಲೋರ್ ಗೋಕುಲಂ ರೋಡ್ VV ಮೊಹಲ್ಲಾ ಮೈಸೂರು.